ದೇವತೆಗಳ ವಿಜ್ಞಾನ ಆದರೆ ಯಾವ ವಿಜ್ಞಾನದಿಂದ ನಮ್ಮ ತನಕ ಯಾವ್ಯಾವ ದೇವತೆಗಳಿದ್ದಾರೆ ಮಧ್ಯದಲ್ಲಿ, ಅವರು ಯಾವ್ಯಾವ ಸ್ಥಾನಮಾನ ಏನು, ಅವರ ಅಧಿಕಾರ ಏನು, ಅವರು ಯಾವ ತತ್ವದ ಅಭಿಮಾನಿಗಳು, ಅವರು ನಮ್ಮ ಪೀಠಾಟದಲ್ಲಿ ಏನ್ ಮಾಡ್ತಾರೆ, ಬ್ರಹ್ಮಾಂಡದಲ್ಲಿ ಏನ್ ಮಾಡ್ತಾರೆ, ವಿಚಾರದಲ್ಲಿ ಇದೆಲ್ಲವೂ ದೈವಮೇಕಾಂಶ. ಇದು ದೈವ ದೇವತೆಗಳ ತಾರತಮ್ಯ ಇತ್ಯಾದಿ ಎಲ್ಲ ದೇವಲೋಕದ ದೇವತಾ ಶಕ್ತಿಗಳ ವಿವರವನ್ನು ಹೇಳತಕ್ಕಂಥದ್ದು. ಎಷ್ಟು ಸುಮಾರು ಪಿತೃಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮುಖ್ಯವಾಗಿ ಅದರಲ್ಲಿ ಎಷ್ಟು ಜನ, ಏಳು ಜನ ಮತ್ತು ಮೂರು ಜನ ಪ್ರಮುಖರು, ಹತ್ತು ಜನ. ಅದರ ನಂತರ ಉತ್ತರಮೋತ್ತರ ಅನಂತಕ ಲೆಕ್ಕದಷ್ಟು ಪಿತೃಗಳ ಇದೆ ದೇವತೆಗಳಲ್ಲಿ. ಅಷ್ಟೇ ಪಿತೃಗಣದಲ್ಲಿ ಲೆಕ್ಕದಷ್ಟು ಅಂತ ಕೇಳುವುದಿಲ್ಲ. ಅದ್ರ ಪ್ರಧಾನವಾಗಿರುವುದು ಕೆಲವೇ ದೇವತೆಗಳು ನಮಗೊಂದು ಯೋಚನೆ. ಯಾವ ಕಾಲಕ್ಕೂ ಒಂಬತ್ತೇ ಕೋಟಿ ದೇವತೆಗಳು, ಹತ್ತು ಕೋಟಿ ದೇವತೆಗಳು ಆಗ್ತವೆ. ಮೂವತ್ಮೂರು ಕೋಟಿ ಅಂತೂ ಇರಲಿಲ್ಲ, ಇವರು ಇರೋದನ್ನ ಮುಂದೆ ಇರುತ್ತೆ. ಮೂವತ್ಮೂರು ಕೋಟಿ ದೇವತೆಗಳು ಅಂತ ಹೇಳುವವರು ಶಾಸ್ತ್ರಗುಪ್ತರು. ದೇವತೆಗಳಲ್ಲಿ ಮೂವತ್ಮೂರು ಕೋಟಿ ಇಲ್ಲ, ಅದು ನಿಜವಾದ ಯಾವಾಗಲ್ಲ, ಬಹಳ ಜನರು ಇರುತ್ತಿಲ್ಲ. ಈ ದೇಶ ಸ್ವತಂತ್ರ ಆದಾಗ ಮೂವತ್ಮೂರು ಕೋಟಿ ಜನ ಇದೆ, ಅದಕ್ಕೆ ಮೂವತ್ಮೂರು ಕೋಟಿ ಜನವಾಗಿರುವ ದೇವತೆಗಳು. ಇದರಲ್ಲಿ ಒಬ್ಬೊಬ್ಬರಿಗೆ ತಲೆಗೊಂದು ದೇವತೆ ಅಂತ ಪ್ರಯಾಸ ಮಾಡಲಿಕ್ಕೆ ಬಂದ ಇಲ್ಲಿ ಮೂವತ್ಮೂರು ಕೋಟಿ ಜನರಿಗೆ ಮೂವತ್ಮೂರು ಕೋಟಿ ದೇವರುಗಳು. ತಲೆಗೊಬ್ಬ ದೇವರು ಇವರು ಏಕದೇವತಾವಾದ ಇಲ್ಲ ಅಂತ ಪ್ಯಾಂಥಿಯಿಸಂ ಪಾಶ್ಚಾತ್ಯರು ತಮಾಷೆ ಮಾಡಿದ್ದನ್ನ ಕಾಪಿ ಮಾಡಿ ಯಾರೋ ಬರೋದು. ಮೂವತ್ಮೂರು ಕೋಟಿ ದೇವತೆ ಹಾಗಾದ್ರೆ ಈಗ ಎಷ್ಟಾಯ್ತು, ಪ್ರತಿ ವರ್ಷ ಒಂದೊಂದು ಕೋಟಿ ದೇವತೆಗಳು ಜಾಸ್ತಿ ಆಗ್ತಾ ಹೋಗಿ ಈಗ ನೂರು ಚಂದ್ರ ಕೋಟಿ ದೇವತೆಗಳು ಆಗುತ್ತಿದೆ. ಆದ್ರೆ ದೇವತೆಗಳಲ್ಲಿ ಸಂಪ್ರದಾಯ ಇಲ್ಲ, ಇದೇ ಹಾಗೆ ವರ್ಷ ವರ್ಷ ಒಂದೊಂದು ಕೋಟಿ ಜಾಸ್ತಿ ಆಗ್ತದೆ. ದೇವತೆಗಳು ಯಾವತ್ತೂ ಒಂದೇ ಇರಲಿ, ಸ್ವಾಭಿಮಾನ ದೇವತೆಗಳು ಬರೀ ನೂರು ಚಿಲ್ಲರೆ, ಅದರೆಲ್ಲ ಅನಾಮತೆ ಅನಾನಿಮಸ್ ದೇವತೆಗಳು ಸೇರಿಸಿದ್ರು. ಒಂದು ದೇವ ಗಣಪ್ರವಿತ್ರ ಅಂತ ಬಂದೇ ಕೊಟ್ಟಿದ್ರು, ಅದರದ್ದು ದೈವಂ. ಅದರ ವಿವರಗಳನ್ನು ತಿಳ್ಕೊಳ್ತಕ್ಕಂಥ ದೈವ ವಿಜ್ಞಾನ ಅದು ಆಯ್ತು. ಸೈನ್ಸ್ ಆಫ್ ಡೆಮಿಗಾಡ್ಸ್ ಅಥವಾ ಡಿವೈನ್ ಸೈನ್ಸ್ ಅದು ಆಯ್ತು. ಪಿತೃಗಳ ಸೈನ್ಸ್ ಆಯ್ತು, ದೇವತೆಗಳ ಸೈನ್ಸ್ ಆಯ್ತು, ಗಣಿತ ಇದೆ ಎಲ್ಲದಕ್ಕೂ ಗಣಿತ ಬೇಕು. ದೇವತೆಗಳ ಬಗ್ಗೆ ಪಿತೃಗಳ ಬಗ್ಗೆ ಭೂಮಿಯ ಬಗ್ಗೆ ಈ ಸಂಬಂಧವನ್ನು ಕಟ್ಟಿರ್ಲಿಕ್ಕೆ ಅಂತ ಹೇಳಿ ಆಮೇಲೆ ಭೂಮಿಗೆ ಬಂದು ಭೂಮಿಯಲ್ಲಿ ಒಂದು ಎಂಥಿಯು ಮಿಥಾಲಜಿ ಭೂಗರ್ಭ ಶಾಸ್ತ್ರ ಭೂಮಿ ಗೊತ್ತಿದ್ದಂತೆ ನಾಡಿದೆ. ಎಲ್ಲಿ ಒಳಗೆ ಚಿನ್ನ ಇದೆ, ಎಲ್ಲಿ ಯಾವ ಕಂಡಿದೆ, ಭೂಗರ್ಭ ಒಳಗಿದೆ, ಎಲ್ಲಿ ಕೊಪ್ಪಳಿಗೆ ಇದೆ, ಇದೆಲ್ಲ ಗೊತ್ತಿತ್ತು. ಮಿಥಾಲಜಿ ಭೂಗರ್ಭ ಶಾಸ್ತ್ರ ನಿಧಿಯು ಇದೆಲ್ಲ ಒಂದು ಹಿಂದೆ ಗುರುಕುಲದಲ್ಲಿ ಕಲಿಸಿಕೊಂಡಿದ್ದು ಈ ಸಬ್ಜೆಕ್ಟ್ ಅದೇನು ಬಂದು ಗುರುಕುಲದಲ್ಲಿ ವಿದ್ಯಾರ್ಥಿಗಳಿಗೆ 12 ವರ್ಷ ಈ ಕ್ಷೇತ್ರ ಕೇಳಿದ್ರು ಹೋಗಿ ಕಲಿತ 12 ವರ್ಷ ಕಲಿತದ್ದು ಇದೆಲ್ಲ ಬಂದಿದೆ ಇಟ್ಕೊಂಡು ನೀರಿಗಾಗಿ ಉಪ್ಪುಗಳಂತೆ ಗೊತ್ತಿಲ್ಲ. ಜನರು ಗೊತ್ತಿದ್ದಾರೆ ನೆಲದಾಡಿಯಲ್ಲಿ ಚಿನ್ನ ಎಲ್ಲಿದೆ ಅಂತ ಗೊತ್ತಿದೆ, ಉಪ್ಪು ನೀರಿಗಾಗಿದ್ದು ಕರೆದು ಚಿತ್ರ ಗೊತ್ತಿರಲಿಲ್ಲ. ಅಷ್ಟು ಮುಖ್ಯ ಸ್ಟಾಕ್ ಬಂದಿದ್ದಾರೆ. ಸರಿ, ಈ ಮಿಥಾಲಜಿ ಭೂಗರ್ಭ ಶಾಸ್ತ್ರ ಎಲ್ಲಿ ಯಾವ ರೀತಿ ಇದೆ, ನೆಲದಡಿಯಲ್ಲಿ ಯಾವ ಮೆಟಲಿಯಲ್ಲಿ ಇದೆ ಅದು ಗೊತ್ತಿಲ್ಲ. ಆಮೇಲೆ ವಾಕೋವಾಕ್ಯ, ವಾಕೋವಾಕ್ಯ ಅಂದರೆ ಗದ್ಯ ಪದ್ಯಾತ್ಮಕವಾಗಿ ನಾಲ್ಕು ವೇದಗಳಾಗಿ ವಿಭಾಗಗೊಳ್ಳುವ ಮುಂಚೆಯಿಂದ ಮೂಲವೇದ. ಮೂಲವೇದವನ್ನು ಓದಿದ್ದೇನೆ, ವೇದವನ್ನು ವಿಭಾಗ ಮಾಡಿರ್ತಕ್ಕಂತಹ ಶಾಸ್ತ್ರಗಳು ಶಾಸ್ತ್ರಗಳು ವಾಕೋವಾಕ್ಯ. ವಾಕ ಅಂದರೆ ಪದ್ಯರೂಪವಾಗಿರ್ತಕ್ಕಂಥ ಅನುವಾಕ, ವಾಕ ಅನುವಾಕ ಅಂದರೆ ಸಾಮಾನ್ಯವಾಗಿ ಪದ್ಯಬದ್ಧವಾಗಿರ್ತಕ್ಕಂಥದ್ದು. ವಾಕ್ಯ ಅಂದ್ರೆ ಗದ್ಯ, ವಾಕೋವಾಕ್ಯ ಅಂದ್ರೆ ಪದ್ಯ ಗದ್ಯಾತ್ಮಕವಾಗಿರ್ತಕ್ಕ ಮೂಲವೇದ. ಮೂಲವೇದದಲ್ಲಿ ವಿಭಾಗ ಎಂದು ಖಂಡವೇದ. ಆ ಮೂಲವೇದವನ್ನು ನಾನು ಹೊಂದಿದ್ದೇನೆ. ಅಂದರೆ ಏಕಾಯನ ಆ ಎಲ್ಲ ವೇದಗಳಿಗೂ ಒಂದು ಅರ್ಥ ಸಮನ್ವಯ ಮಾಡಿ ಒಂದೇ ಅರ್ಥದಲ್ಲಿ ಭಗವಂತನ ಪರವಾಗಿ ಸಮನ್ವಯ ಮಾಡಿ ಹೇಳತಕ್ಕಂಥ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂಥ ಗ್ರಂಥ ಇದನ್ನು ಆಚಾರಬಹುದು. ಮಾತ್ರ ಸಾಮ ಸಂಹಿತ ಅರ್ಥ ಸಂಹಿತ ಹೀಗೆ ಸಾಮವೇದಿಕ ಮಂತ್ರಗಳಿಗೆಲ್ಲ ಭಗವಂತರು ಹೀಗೆ ಎಲ್ಲ ವೇದಗಳಿಗೂ ಒಂದು ಅಯನ ಒಂದು ಆಶ್ರಯ ಕೊನೆಗೆ ಹೋಗಿ ಸೇರಬೇಕಾದ ಭಗವಂತನಲ್ಲೇ ಹೋಗಿ ಸೇರಬೇಕು. ಎಲ್ಲ ವೇದಗಳು ಭಗವಂತನಲ್ಲಿ ಹಾಗೆ ವೇದಗಳಿಗೆ ಅರ್ಥವನ್ನು ವಿವರಿಸುವಂತಹ ಏಕಾಯನ ವೇದ ಸಾರ ವೇದದ ಸಮಗ್ರ ಅಂತರಂಗದ ಅರ್ಥವನ್ನು ಹೇಳುವಂತಹ ಗ್ರಂಥ ಇದು ತುಂಬಾ ಇದ್ದೇನೆ. ಅದು ಆಚಾರ್ಯರು ಕೋಟ್ ಮಾಡ್ತಾರೆ, ನಮಗೆ ಈಗ ಸಿಗುವುದ ತುಂಬಾ ಕೋಟ್ ಮಾಡಿದ್ದಾರೆ. ಪರಿಷತ್ ಭಾಷೆಯಲ್ಲಿ ವೇದವನ್ನು ಭಗವಂತ ಪರವಾಗಿ ಹೇಗೆ ಅರ್ಥ ಮಾಡಬೇಕು ಅನ್ನೋದಕ್ಕೆ ಆಯಾ ವೇದಕ್ಕೆ ಸಂಬಂಧಪಟ್ಟಂತಹ ಏಕಾಯನವನ್ನು ಆಚಾರ್ಯ ಕೋಟ್ ಮಾಡ್ತಾರೆ. ಮೂಲವೇದ ನಾಲ್ಕು ಅವಾಂತರ ವೇದಗಳು, ಪಂಚಮ ವೇದ, ಆಮೇಲೆ ಈ ಎಲ್ಲಾ ವೇದಗಳಿಗೆ ಅರ್ಥವನ್ನು ಹೇಳತಕ್ಕಂಥ ವೇದಾರ್ಥದ ವಿವರಣೆ ಕೊಡತಕ್ಕಂಥ ಗ್ರಂಥ ಇದೆಲ್ಲ ಆದ್ಮೇಲೆ ಪಿತೃಶಾಸ್ತ್ರ, ದೇವಶಾಸ್ತ್ರ, ಗಣಿತ, ಇಲ್ಲಿ ಪುನರ್ಗಶಾಸ್ತ್ರ ಎಲ್ಲ ಇಲ್ಲಿ ಮುಗಿಲಿಲ್ಲ. ದೇವವಿದ್ಯಾ ಅವರ ಅವರ ದೇವತೆಗಳ ಮಾತ್ರ ದೇವಜ್ಞೇಯಂ ದೇವತೆಗಳ ರಾಜ್ಯ ಅವ್ರ ಜೀವ ಹೋದ್ರೆ ಅದೇನು ಹೇಳಿದೆ ಮಧ್ಯೆ ನಾಶ ಸುಮ್ಮನಿರುತ್ತೆ ಅದು ಹೇಳಿದ್ರೆ ಹೇಳಿದೆ ಹಾಗೆ ಸ್ಕೂಲ್ ಸಿಗುವಂತ ನಿಮ್ಮ ಬಿಟ್ಟು ಬಿಟ್ಟಿದೆ ಕೆಲವು ಕ್ಷತ್ರಿ ಮುಂದೆ ಬರುತ್ತೆ ಅಂತ ಅದನ್ನು ಪ್ರಾಮುಖ್ಯ ಕೂಡ ಗೊತ್ತಿದ್ದೀವಿ. ಪ್ರಾಮುಖ್ಯ ಹೀಗೆ ಪುರುಷರೆಲ್ಲ ಗೊತ್ತಿದ್ದರು ಅದನ್ನು ಇದು ಮನುಷ್ಯರಿಗೆ ಗೊತ್ತಿಲ್ಲದ ದೇವತೆಗಳಿಗೆ ಮಾತ್ರ ದೇವ ವಿಷಯ ಆಗ್ತಿರ್ತಾರಲ್ಲ ಅಂತ ವಿಷಯ ದೇವರಿಗೆ ದೇವತೆಗಳ ಬಗ್ಗೆ ದೇವತೆಗಳು ಮುಖ್ಯವಾಗಿ ಕಾಪಾಡಿ ವೇದದ ಪರಿಶಿಷ್ಟ ಆರಣ್ಯದ ಉಪನಿಷತ್ತು ಈ ವೇದ ಸಂಹಿತೆ ಆಗ್ತಕ್ಕಂಥ ಆರಣ್ಯದ ಉಪನಿಷತ್ತು ಎಲ್ಲ ವೇದದ ಆರಣ್ಯದ ಉಪನಿಷತ್ತು ಓದಿದೆ. ಆಮೇಲೆ ಭೂತ ವಿದ್ಯಾ ಮಾತ್ರ ಅಲ್ಲ ಪ್ರಾಣಿ ಜೀವಜಾತ ಯಾವ ಯಾವ ಪ್ರಾಣಿಯ ಸ್ವಭಾವ ಹೇಗೆ, ಕುದುರೆಯನ್ನು ಬಳಸುವುದು ಹೇಗೆ, ಆನೆಯನ್ನು ಬಳಸುವುದು ಹೇಗೆ, ಯಾವ್ಯಾವ ಪ್ರಾಣಿಗಳ ಸ್ವಭಾವ ಹೇಗೆ, ಅವುಗಳ ಸ್ವಾದನ ಹೇಗೆ, ಅವರಿಗೆ ಆರೋಗ್ಯ ಸುಧಾರಿಸಬೇಕು, ಆರೋಗ್ಯ ಕೆಟ್ಟವರು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಬಂದಿದ್ದು ರೀತಿ ಅಂದ್ರೆ ಒಂದು ರೀತಿಯಿಂದ ಆಯುರ್ವೇದ ಎಲ್ಲ ಬಂದಿದೆ. ಅದರ ಗುಣ ಸ್ವಭಾವವನ್ನು ನೆನೆಸಿಕೊಂಡು ಅದನ್ನು ಹೇಗೆ ಸಾಕಬೇಕು, ಅದನ್ನು ಹೇಗೆ ಶೀಕರಿಸಿಕೊಳ್ಬೇಕು, ಅದರ ರೋಗಗಳು ಮತ್ತೆ ಹೇಗೆ ಇದೆಲ್ಲ ಬರ್ತದೆ ಒಂದು ರೀತಿ ಒಂದು ರೀತಿಯಲ್ಲಿ ಆಯುರ್ವೇದ ಸೇರಿ. ಆಮೇಲೆ ಕ್ಷತ್ರವಿದ್ಯ 14 ವಿದ್ಯೆ ಆಯ್ತು ಈಗ ಇದು ಕ್ಷತ್ರವಿದ್ಯ. ಕ್ಷತ್ರವಿದ್ಯ ಅಂತ 3 ವಿದ್ಯೆಗಳು ಸೇರಿ ಕ್ಷತ್ರವಿದ್ಯ ಆಗಿದೆ ನಮ್ಮಲ್ಲಿ. ಈಗ ಅದನ್ನು 3 ಸಬ್ಜೆಕ್ಟ್ ಏನು, ಒಂದು ಎಂಎ ಇನ್ ಸೋಷಿಯಾಲಜಿ ಅದು ಕ್ಷತ್ರವಿದ್ಯೆ, ಸಮಾಜಶಾಸ್ತ್ರ ಎಂಎ ಇನ್ ಎಕನಾಮಿಕ್ಸ್ ಅದು ಕ್ಷತ್ರವಿದ್ಯೆಯಲ್ಲಿ ಸೇರಿ, ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಸೋಷಿಯಾಲಜಿ ಅಂದ್ರೆ ನೀತಿಶಾಸ್ತ್ರ ಸಮಾಜ ನೀತಿ ನೀತಿಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಎಂಎ ಇನ್ ಪೊಲಿಟಿಕಲ್ ಸೈನ್ಸ್ ಅದು ಕೂಡ ಕ್ಷತ್ರವಿದ್ಯೆಯಲ್ಲಿ. ಕ್ಷತ್ರವಿದ್ಯೆ ಅಂದ್ರೆ 3 ಸೇರಿ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ, ಅದನ್ನೇ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಮತ್ತು ಇಕನಾಮಿಕ್ಸ್ ಅಂತ. ಈ ಮೂರನ್ನು ಬೇರ್ಪಡಿಸಿ ಒಂದೊಂದರಲ್ಲಿ ಎಂಎ ಮಾಡಬೇಕು. ಅದು ಒಟ್ಟಿಗೆ ಒಂದೇ ಸಬ್ಜೆಕ್ಟ್ ಆಗಿದೆ. ರಾಜ್ಯ ಕ್ಷತ್ರ ವಿದ್ಯೆ ಅಂದ್ರೆ ಸಮಾಜ ನೀತಿ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಇದು 3 ಒಟ್ಟಿಗೆ ಸೇರಿ ಕ್ಷತ್ರ ವಿದ್ಯೆ. ಇದನ್ನೆಲ್ಲ ಕೊಟ್ಟಿದ್ದಾರೆ ಶ್ವೇತಕೇತು ಗುರುಕುಲದಲ್ಲಿ, ಇದನ್ನೆಲ್ಲ ಹೇಳಿಕೊಟ್ಟಿದ್ದರು. ಅವರು ಗಣಿತ, ಆಯುರ್ವೇದ, ನೀತಿಶಾಸ್ತ್ರ, ಇಕನಾಮಿಕ್ಸ್, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಆದರೆ ನಕ್ಷತ್ರ ವಿದ್ಯೆಯ ಗಣಿತ ಹೇಳಿಕೊಟ್ಟಿದ್ದಾರೆ. ಆ ಗಣಿತದಿಂದ ಖಗೋಳದ ಪ್ರತಿಯನ್ನು ತಿಳಿದು ನಕ್ಷತ್ರ ವಿದ್ಯೆ ಅಂತಂದ್ರೆ ಈ ಖಗೋಳದಲ್ಲಿ ಇರತಕ್ಕಂಥ ಗ್ರಹ ನಕ್ಷತ್ರಗಳ ಚಲನೆಯಿಂದ ಏನು ಪರಿಣಾಮ ಆಗುತ್ತೆ, ಹೊರಸ್ಕೋಪ ಜಾತಕ ಜ್ಯೋತಿಷ್ಯ ಎಲ್ಲ ನಕ್ಷತ್ರ ವಿದ್ಯೆಯಲ್ಲಿ ಈ ಇವತ್ತು ನಾವು ಏನು ಜ್ಯೋತಿಷ್ಯ ಅಂತ ಹೇಳ್ತೇವೆ ಅದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಶರಣಗಳು ಜ್ಯೋತಿಷ್ಯಗಳು ವಿದ್ಯೆ. ಇನ್ನು ಒಂದು ವಿಶಿಷ್ಟವಾದಂತಹ ವಿದ್ಯೆ ಬರ್ತಿರುತ್ತೆ ಸರ್ಪವಿದ್ಯಾ ಸರ್ಪಾಲಜಿ ಅಂತ ನಾನು ಕೊಟ್ಟಿದ್ದೆ. ಪಾಶ್ಚಾತ್ಯರಿಗೆ ಒಂದು ಕಾಂಟ್ರಿಬ್ಯೂಷನ್ ಹೇಗೆ ಸರ್ಪಾಲಜಿ ಸರ್ಪಾಲಜಿ ಭೂತವಿದ್ಯಾ ಒಂದು ಸಮಸ್ತ ಪ್ರಾಣಿಗಳಿಗೆ ಅವುಗಳ ಸ್ವಭಾವಗಳು ಧರ್ಮಗಳನ್ನು ಅರಿತು ಅವುಗಳನ್ನು ಸಾಕುವುದು ಭೂತವಿದ್ಯೆ ಒಂದು. ಆ ಭೂತವಿದ್ಯೆಗಿಂತ ಬೇರೆಯಾಗಿ ಸರ್ಪಗಳ ಸ್ವಭಾವವನ್ನೇ ಗುಣಧರ್ಮವನ್ನೇ ಅಭ್ಯಾಸ ಮಾಡುತ್ತೆ ಸ್ಪೆಷಲ್ ಸಬ್ಜೆಕ್ಟ್ ಆಗಿ ಸರ್ಪವಿದ್ಯೆ ಹೇಳಿಕೊಟ್ಟಿದ್ದೆ. ಯಾಕೆಂದ್ರೆ ಸರ್ಪಗಳಿಗೆ ಒಂದು ವಿಶಿಷ್ಟವಾದ ಗುಣ ಇದೆ. ಯಾವ ಪ್ರಾಣಿಯಲ್ಲೂ ಇಲ್ಲದ ಒಂದು ವಿಶಿಷ್ಟವಾದ ಕ್ವಾಲಿಟಿ ಇಲ್ಲಿ ಯಾವ ಪ್ರಾಣಿಗೂ ಇದೆ. ಭಗವಂತನ ಸೃಷ್ಟಿಯಲ್ಲಿ ವಿಚಿತ್ರಾದ ಸರ್ಪದಲ್ಲಿ ಮಾತ್ರ ಇರುವುದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಒಂದು ಸಬ್ಜೆಕ್ಟ್ ಅದು ಪಾಠ ಸರ್ಪಶಾಸ್ತ್ರ. ಸರ್ಪರಿಗೆ ಏನು ಅಂದ್ರೆ ಸರ್ಪಗಳಿಗೆ ನಾವು ಏನಾದ್ರೂ ಹೇಳಿದ್ರೆ ಅರ್ಥ ಕಟ್ಟಿವೇ ಇಲ್ಲ. ಅವ್ರು ಹೇಳ್ಕೊಂಡು ಕುಗ್ಗಿ ಊದಿದ ತಕ್ಷಣ ಅವ್ರ ತಲೆ ಆಡಿಸುತ್ತೆ. ಈಗ ಇದೆಲ್ಲ ಕ್ರಮಗಳು ಅದಕ್ಕೆ ನಾವು ಕುಗ್ಗಿ ಓದಿರುವಂತಾಗಲ್ಲ. ಅದರ ಮುಂದೆ ಸಂಗೀತ ಹಾಡಿ ತಾಳ ಕಟ್ಟಿರುವಂತಾಗೋದಿಲ್ಲ. ಹಿಂದೂಸ್ತಾನಿ ಹೇಳುವಂತಾಗಲ್ಲ. ಕರ್ನಾಟಕ ಇರುವಂತಾಗೋದಿಲ್ಲ. ಮತ್ತೆ ಏನು ಗೊತ್ತಾಗುತ್ತೆ ಅದಕ್ಕೆ ಅಂದ್ರೆ ನಾವು ಏನ್ ಹೇಳಿದ್ರು ಮಂತ್ರ ಹೇಳೋದು ಅಲ್ಪ ಎಲ್ಲ ಹೆದರ್ಕೋತಾರೆ ಹೋಗಪ್ಪ ಅಂತ ಹೇಳಿಬಿಟ್ಟೆ ಹೋಯ್ತು ಅಂತಾರೆ. ನಾವು ಅದನ್ನ ಕೇಳಿದ್ರೆ ಗೊತ್ತಾಗುದಿಲ್ಲ. ಇದೆಲ್ಲ ನಮ್ಮದೇ ಬಿಡಬೇಕು. ಆದ್ರೆ ಅದು ಗೊತ್ತಾಗುತ್ತೆ ಸಿಬ್ಬಂದಿ ಏನ್ ಹೇಳುವುದು. ಮಸ್ತಿಸ್ಕ್ ಮೆಂಟಲ್ ಥಾಟ್ವೇಸ್ ಮನಸ್ಸಿನಲ್ಲಿ ನೀವು ಅದಕ್ಕೆ ಮೆಸೇಜ್ ಕಳಿಸಿ ಇಮಿಡಿಯೇಟ್ಲಿ ಆಗಿ ಮಾಡ್ತದೆ. ಬಾಯಿ ಅದ್ರೆ ಗೊತ್ತಾಗುತ್ತೆ ಮನಸ್ಸಿನಲ್ಲಿ. ಗಚ್ಚ ಸರ್ಪ ಮಹಾವಿಷ್ಣ ಸರ್ಪಾಪ ಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನರೇಜೆಯ ಯಜ್ಞಂತೆ ಅಸ್ತೀಕ ವಚನ ಸ್ಮರ. ಸುಮ್ಮನೆ ಮನಸ್ಸಿನಲ್ಲಿ ಅದಕ್ಕೆ ಮೆಸೇಜ್ ಕೊಡಿ, ಮನಸ್ಸಿನಲ್ಲಿ ಮಾತಾಡಿ. ಇದು ಪ್ರಪಂಚದ ಇನ್ಯಾವ ಪ್ರಾಣಿಗೂ ಮೈಂಡ್ ವೇವ್ಸ್ ಥಾಟ್ ವೇವ್ಸ್ ಸಂಗ್ರಹ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದೆ. ಮನುಷ್ಯರಿಗೆ ಕೊಟ್ಟಿದೆ ಸಾಧನೆಯಿಂದ ತಿಳ್ಕೊಂಡು ತಿಳಿದ್ರೆ ನೀವೇನು ಯೋಚನೆ ಮಾಡ್ತಾ ಇದ್ದೀನಿ ನನ್ಗೆ ಗೊತ್ತಾಗುತ್ತೆ, ನಾನೇನು ನಿಮ್ಗೆ ಗೊತ್ತಾಗುತ್ತೆ. ಕೊಡುಗಂತೆ ಮುಖ ನೋಡಿದ ತಕ್ಷಣ ಇವನು ಇಂಥ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಮೈಂಡ್ ರೀಡಿಂಗ್ ಅನ್ನೋದನ್ನ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡ್ತಾರೆ ಅಂದ್ರೆ ಮನುಷ್ಯರಿಗೂ ಗೊತ್ತಿಲ್ಲ. ಹಾಗೆ ಬಹಳ ಸಹಜವಾಗಿ ಮೈಂಡ್ ರೀಡಿಂಗ್ ಇದೆ. ಇದು ಅದೇ ಸಂಪಾಗಿ ಹಾಗೆ ಏನು ಹೇಳಿದ್ರು ಗೊತ್ತಾಗುತ್ತೆ. ಕೆಲವರು ಮಂತ್ರಾಕ್ಷತೆ ಅದನ್ನೇ ಮನಸ್ಸನ್ನು ನೋಡಿ ನೋಡಿ ಮನಸ್ಸಿನಲ್ಲಿ ಮಂತ್ರಾಕ್ಷತೆ ಪ್ರಾರ್ಥನೆ ಮಾಡಿದಾಗ ಮಂತ್ರಾಕ್ಷತೆ ಹಾಕಿದ್ದೆ ಅವರೇ ಮಂತ್ರಾಕ್ಷತೆ ಅರಸನ ಪುಡಿ ಹಾಕುದು ಯಾಕೆಂದ್ರೆ ಅದೇ ಮಂತ್ರ ಶಕ್ತಿ ಅರಸನ ಪುಡಿ ಹಾಕಿದ್ರೆ ನನಗೆ ಇರುವುದು ಗೊತ್ತ. ಅರಸನ ಪುಡಿಯಲ್ಲಿ ಹಾಕಿದ್ರೆ ಅದು ಇರುವುದು ಗೊತ್ತಾರೆ. ಇರುವುದು ಬಂದ ತಕ್ಷಣ ಹಾಕಿ ಹಾಕಿದ್ರೆ ಇರುವುದು ಗೊತ್ತಾರೆ. ಇರುವ ಬಂದ ತಕ್ಷಣ ಹಾಕಿದ್ರೆ ಚುಚ್ಚುಬಿಟ್ರೆ ಅವ್ರಿಗೆ ಏನ್ ಪ್ರೊಟೆಕ್ಷನ್ ಇಲ್ಲ. ತುಂಬಾ ನಶೆ. ಆದ್ರಿಂದ ಇದೆಲ್ಲವೂ ಕೂಡ ಶಾಸ್ತ್ರೀಯ ಅಲ್ಲ. ಶಾಸ್ತ್ರೀಯ ಕಾರಣ ಅರಸನ ಇದೆಲ್ಲ ಇರುತ್ತೆ. ಅದರಿಂದ ಇರುವವರು ಬಂದು ಇರುವ ಚಿಂತೆ ಎದುರುಗೊಂಡು ಅಷ್ಟೇ. ಅದು ಯಾವುದೂ ಶಾಸ್ತ್ರೀಯ ಅಲ್ಲ. ಆದರೆ ನೀವು ಅದರ ಪಕ್ಕದ ಮಾನಸಿಕವಾಗಿ ಮಾತಾಡಿ ಬಾಯಿ ತೆಗೆದು ಉಪಯೋಗಿಲ್ಲ ಗೊಬ್ಬೆ ಆಗಿರಲಿಲ್ಲ. ಅದೇನು ಗೊತ್ತೇ ಅವರಿಲ್ಲ. ಸುಮ್ಮನೆ ಮನೆಯ ಮುಂದೆ ಇದ್ದವರು ಏನು ಗೊಬ್ಬೆ ಆಗಿರೋ ಗೊತ್ತಾಗಲ್ಲ. ಅದಕ್ಕೇನು ಗೊತ್ತಾಗ ಸುಮ್ಮನೆ ಮೆಂಟಲ್ ಥಾಟ್ ವೇವ್ಸ್ ಅನ್ನು ನೀನು ಇಲ್ಲಿ ಬೇಡ ಅಂತ ಮಾನಸಿಕವಾಗಿ ಸುಮ್ಮನೆ ಮನಸ್ಸಿನಲ್ಲಿ ಕೇಳಿ. ಅಥವಾ ಅವರಿಗೆ ಕೇಳಿದ್ರೆ ಅದ್ರ ಯಾಕೆ ಮಾಡೋದು ಹೋಗಲ್ಲ ಅಂತ ಹೇಳ್ಬೋದು. ಈಗ ನೋಡ್ಬೋದು ನಾವೆಲ್ಲ ನಮ್ಮ ಮಕ್ಕಳು ಆಟ ಉಂಟು ಹೋಗಲ್ಲ ಯಾವುದೊಂದು ಉದ್ದೇಶ ಬಂದಿದ್ರೆ ಅಂತೂ ಅದು ರಿಯಾಕ್ಟ್ ಆಗುವುದು ನಮ್ಮ ಥಾಟ್ ವೇವ್ಸಿಗೆ ಬಂತು ನಮ್ಮ ಹೊರಗಿನ ಮಂತ್ರಕ್ಕೆ ಬಂದಿದೆ ಅಂತ. ಈ ನಮ್ಮ ಥಾಟ್ ವೇವ್ಸ್ ಅನ್ನ ರಿಸೀವ್ ಮಾಡಿ ಅವರು ಹೇಗೆ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರವೇ ಸರ್ಪಾಲಜಿ ಸರ್ಪಶಾಸ್ತ್ರವನ್ನು ಹೇಳಿಕೊಡುತ್ತಿದ್ದರು. ಇದು 17ನೇ ವಿದ್ಯೆ 18 ವಿದ್ಯೆಗಳು. ಸರ್ಪದ ಬಗ್ಗೆ ನೋಡಿ ಇವತ್ತಿಲ್ಲ. ಸರ್ಪದ ಬಗ್ಗೆ ಏನೂ ಗೊತ್ತಿಲ್ಲ. ಸರ್ಪಕ್ಕೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲದ ಪ್ರಾಣಿ ಅದಕ್ಕೆ ಇದೇ ಇಲ್ಲ ಅಷ್ಟೇ. ಈ ಈ ಕ್ವಾಲಿಟಿಗಳೇ ಗೊತ್ತಿಲ್ಲ. ನೀವು ಟೆಸ್ಟ್ ಮಾಡಿ ನೋಡಿ. ಎಲ್ಲಾದರೂ ಒಂದು ಹಾವಿದ್ದಲ್ಲಿ ಹೋಗ್ರಿ, ಅಲ್ಲಿ ಹೋಗಿ ಅದ್ರ ಹತ್ರ ಮಾತಾಡ್ರಿ. ಅದು ಉತ್ತರ ಬರುತ್ತಾ ಇಲ್ಲೋ ನೋಡಿ. ನಾನು ಯಾವುದನ್ನು ಪುಸ್ತಕದಲ್ಲಿ ಓದಿ ಹೇಳೋದಿಲ್ಲ. ನಾನು ಏನನ್ನ ಹೇಳ್ತೇನೆ ಅದನ್ನು ಪ್ರಯೋಗ ಮಾಡಿ ಅನುಭವಿಸಿ ಹೇಳ್ತೇನೆ. ಅದಕ್ಕೆ ನೀವು ಹೇಳಿದ್ರೆ ನೀವು ಹೇಳಿದಾಗ ಮಾಡುತ್ತೆ, ಇಲ್ಲದೆ ಮಾಡೋಲ್ಲ ಅಂತ ಪ್ರೊಟೆಸ್ಟ್ ಆದ್ರೂ ಮಾಡುತ್ತೆ. ಅಂತ ರಿಯಾಕ್ಷನ್ ಇದೆ. ಅದಕ್ಕೆ ಮಾನಸಿಕವಾಗಿ ನೀವು ಮೆಸೇಜ್ ಕೊಟ್ಟದನ್ನು ಸರ್ವಿಸ್ ಮಾಡಿ ಕಳಿಸು. ಹೋಗ್ಬಂದ್ರೆ ಹೋಗೇ ಹೋಗುತ್ತೆ, ವಿಚಾರವೇ ಇಲ್ಲ. ಇಟ್ ಮಸ್ಟ್ ಗೋ. ಅಷ್ಟು ಸ್ಟ್ರಾಂಗ್ ವಿಲ್ ಪವರ್ ಅಂತ ನೀವು ಹೇಳಿದರೆ ಅದು ಹೊರಟು. ಈ ಮನುಷ್ಯನ ಮನಸ್ಸನ್ನು ಓದುವ ಶಕ್ತಿ ಸರ್ಪಗಳಿಗೆ ಮಾತ್ರ ಬರುತ್ತಿದ್ದೆ. ಅದನ್ನು ಜನರು ನೋಡುವುದಿಲ್ಲ. ಭಗವಂತನ ವಿಶೇಷ ಕೃತಿ ಮೈಂಡ್ ರೀಡಿಂಗ್ ಮುಂದೆ ಬಾಯಿತು ಯಾರಿಗಿದೆ ಅಷ್ಟೇ. ಅದಕ್ಕೋಸ್ಕರ ಅದೊಂದು ವಿಶೇಷವಾದ ಭಗವಂತನ ಮಾಧ್ಯಮ ಅಂತ ನನಗೆ ಗೌರವಿಸಿ. ಹೀಗೆ ಸರ್ಪಾಲಜಿ 17 ವ್ಯಕ್ತಿ ಆಯಿತು. 18ನೇ ವ್ಯಕ್ತಿ 18 ಬಹಳ ಮುಖ್ಯ. 18 ದೇಹ ಸಾಕಿ ಎಲ್ಲ ವಿಷಯವನ್ನು ಕವರ್ ಮಾಡ್ತಕ್ಕಂಥ ಒಂದು ವಿಚಿತ್ರವಾದ ಅಧ್ಯಯನದ ಒಂದು ವ್ಯವಸ್ಥೆ ಇದು. ಇವತ್ತು ಅದೆಲ್ಲ ಕಂಪಾರ್ಟ್ಮೆಂಟಲೈಸೇಷನ್, ಯಾವುದು ಒಂದು ಸಬ್ಜೆಕ್ಟ್ ಕಲಿಯುವುದಕ್ಕೆ ಇದು ಮಾಡತಕ್ಕಂಥ ಸ್ಪೆಷಲೈಸೇಷನ್. ಈ ಇಷ್ಟು ಸಬ್ಜೆಕ್ಟ್ ಅನ್ನ ಎರಡು ಕಂಪಲ್ಸರಿ ನಡೀತಿದೆ. ಈಗ ಯಾವುದೋ ಒಂದು ಸಬ್ಜೆಕ್ಟ್ ಮಾಡೋದು ಅದರಲ್ಲಿ ಏನೋ ದೊರೆಯುತ್ತೆ. ಅಷ್ಟರಲ್ಲಿ ನಮ್ಮ ಮಾಸ್ಟರ್ಸ್ ಇದ್ರಿ, ಏನು ಎಲ್ಲಿದ್ದೇವೆ ಅಂತ ಗೊತ್ತಿಲ್ಲ. ನಮ್ಗೆ ಅಲಂಕಾರ ಬಂದ್ಬಿಡುತ್ತೆ ನಮ್ಮ ಮಾಸ್ಟರ್ಸ್ ಯಾವುದಕ್ಕೂ ಮಾಸ್ಟರ್ಸ್ ಅಂತ ಯಾವುದಕ್ಕೂ ಮಾಸ್ಟರ್ ಆಗೋಲ್ಲ ನಾವು. ಅದ್ರ ಮಾಸ್ಟರ್ಸ್ ಡಿಗ್ರಿ ಬಂತು, ಎಲ್ಲಿರ್ತೇವೆ ನಾವು ನೆಲದಲ್ಲೇ ಹೋಗುತ್ತೆ. ಏನು ಗೊತ್ತಿರೋದ್ರೆ ಯಾವ ಸಬ್ಜೆಕ್ಟ್ ವೈದ್ಯ ಶಾಸ್ತ್ರವೇ ತಗೊಂಡಿದ್ದಾರೆ. ವೈದ್ಯಶಾಸ್ತ್ರದಲ್ಲಿ ಒಂದು ವೈದ್ಯಶಾಸ್ತ್ರ ಒಂದನ್ನೇ ಅದು ಸರಿಯಾಗಿ ಕಲಿಸ್ತಾರೆ. ಅದ್ರ ಮತ್ತೆ ಕಂಪಾರ್ಟ್ಮೆಂಟಲೈಸೇಷನ್, ಅವರಿಗೆ ಕಿವಿಗೆ ಮಾತ್ರ ಒಬ್ಬ ವೈದ್ಯ, ಕಿವಿಯ ಸ್ಪೆಷಲಿಸ್ಟ್ ಅವರು, ಒಬ್ಬ ಮೂಗಿಗೆ ಮಾತ್ರ ಸ್ಪೆಷಲಿಸ್ಟ್, ಒಬ್ಬ ಬುದ್ಧಿಗೆ ಮಾತ್ರ ಸ್ಪೆಷಲಿಸ್ಟ್, ಒಬ್ಬ ಹಾರ್ಟಿಗೆ ಮಾತ್ರ ಸ್ಪೆಷಲಿಸ್ಟ್, ಒಬ್ಬ ಕೈಗೆ ಮಾತ್ರ ಸ್ಪೆಷಲಿಸ್ಟ್, ಒಬ್ಬ ಕಾಲಿಗೆ ಮಾತ್ರ ಸ್ಪೆಷಲಿಸ್ಟ್. ಕೊಡಿ ಅಡ್ಮಿಟ್ ಈ ಇಂಥವ್ರು ಕಟ್ಟಿಕೊಂಡು ಅವ್ರ ಕಾಲಿಗೆ ತೊಂದರೆ ಆದ್ರೆ ಇಲ್ಲಿ ಅಲ್ಲಿ ಬಂದ್ಕೊಂಡು ಇಲ್ಲಿ ಏನಾದ್ರು ತೊಂದರೆ ಆಗಿದೆ ಅದು ಗೊತ್ತಿಲ್ಲ. ಅದ್ರ ಮೇಲೆ ಆದ್ರೆ ಮತ್ತೊಂದು ಡಾಕ್ಟರ್ ಅಲ್ಲಿ ಇಲ್ಲಿ ಬಂದ್ಕೊಂಡ್ರೆ ಇಲ್ಲಿ ತೊಂದರೆ ಆಗಿದೆ ಅದು ನಮ್ದು ಇದು ಮಾತ್ರ ಸಬ್ಜೆಕ್ಟ್ ಇದಲ್ಲ. ಅಲ್ಲಿ ಇನ್ನೊಂದು ಡಾಕ್ಟರ್ ಈ ಒಟ್ಟು 10 ಡಾಕ್ಟರ್ ಪೂರ ಇಲ್ಲಿ ಇಲ್ಲಿ ಕೂಡ ಆಗ್ಬಿಟ್ಟಿದ್ದಾರೆ. ಇದು ಇವತ್ತು ವೈದ್ಯಶಾಸ್ತ್ರ ಇರತಕ್ಕಂಥ ಕಾಯಿದೆ. ಯಾವುದೇ ಸಮಗ್ರವಾದ ವೈದ್ಯಶಾಸ್ತ್ರ ದೃಷ್ಟಿಯನ್ನು ಇವತ್ತು ಮಾಡಿಕೊಡ್ಬೇಕು. ವೈದ್ಯರ ಅಧಿಕಾರ ಇಡೀ ದೇಹ ಅಖಂಡ ಜ್ಞಾನ ಬೇಕಾಗುತ್ತೆ. ಇಟ್ ಇಸ್ ಮಾತ್ರ ಕಂಪಾರ್ಟ್ಮೆಂಟ್ ಒಂದು ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ ಮಾಡಿ ಹೀಗೆ ಎಲ್ಲವೂ ಅರ್ಧಂಬರ್ಧ ಅರೆಬರೆ ಮತ್ತು ಒಂದಕ್ಕೊಂದು ಪೂರಕ ಅನ್ನೋ ಎಚ್ಚರ ಇಲ್ಲದೆ ಇರತಕ್ಕಂಥ ಶಿಕ್ಷಣ ಹೀಗೆ ಇದ್ರೆ ಇದೆಲ್ಲ ವಿದ್ಯೆಗೊಳ್ಬೋದು. ಸಮಗ್ರವಾದ ಪಿಂಡಾಂಡ ಬ್ರಹ್ಮಾಂಡಗಳ ಪರಿಚಯ ಇಡೀ ದೇಹದ ರಚನೆ ಅದೇ ಭೂತ ವಿದ್ಯಾಲಯದಲ್ಲಿ ಬಂದದ್ದು. ಈ ಭೂತ ರಚನೆ ಹಾಗೆ ದೇಹದ ರಚನೆ ಹಾಗೆ ಅದರ ಒಳಗೆ ಏನು ಅದನ್ನ ಕೆಟ್ಟದಲ್ಲಿ ಸರಿಪಡಿಸಿದೆ ಎಲ್ಲವೂ ಭೂತ ವಿದ್ಯಾಲಯ. ಭೂತ ವಿದ್ಯಾಲಯ ಎರಡು ಬಂತು, ಯಾವುದು ಫಿಸಿಯಾಲಜಿ ಅಂಡ್ ಸೈಕಾಲಜಿ. ಅವರ ಮನಸ್ಸು ಎಲ್ಲ ಕಾರ್ಡಿಯಾಲಜಿ ಫಿಸಿಯಾಲಜಿ ಸೈಕಾಲಜಿ ಎಲ್ಲವೂ ಭೂತ ವಿದ್ಯೆಯಲ್ಲಿ ಬಂತು. ಹೀಗೆ ಏತತ್ ಪದವೋ ಅಧ್ಯಯನಿ ಕೂಡ ಇಷ್ಟು ಓದಿದ್ದೆ. ಇಷ್ಟು ಓದಿ ಅವನು ಹೇಳುದು ಏನು ಓದಿಲ್ಲ ಅಂದ್ರೆ ಅವ್ರು ಇಷ್ಟು ಓದಿದ್ದೇನೆ. ಏ ಇಷ್ಟು ಓದಿದ್ದೆ ನಾನು ಏನು ತಿಳ್ಕೊಂಡಿದ್ದೀರಿ ಅದಲ್ಲ. ನಾನು ಇಷ್ಟು ಓದಿದ್ದೇನೆ ಅದೇನು ಓದಿಲ್ಲ. ಏತತ್ ಪದವೋ ಅಧ್ಯಯನಿ ಸೋಹಂ ಭಗವಹ ಮಂತ್ರವಿದೇವ ಸ್ಮೀತಾತ್ಮನಿ. ಬರೇ ಪುಸ್ತಕ ಓದಿದ್ದಾಯಿತು, ಬುಕ್ಕಿಷ್ ನಾಲೇಜ್ ಬಂತು ಭಗವಂತ ನನಗೆ ಬರಲಿಲ್ಲ. ಯಾವುದನ್ನು ಓದಿದ್ರು ಅದರಿಂದ ಭಗವಂತನ ಪ್ರಜ್ಞೆ ಜಾಗೃತವಾಗಬೇಕು. ಸೋಹಂ ಭಗವಹ ಮಂತ್ರವಿದೇವಾಸ್ತಿ, ಬರೇ ಮಂತ್ರ ಭಯಪಟ್ಟದಲ್ಲದೆ ಮಂತ್ರದ ಶಬ್ದ ಏನೋ ಅರ್ಥ ಆಯ್ತು ಅಂದ್ರೆ ಭಗವಂತನ ಪರವಾಗಿ ಅರ್ಥ ಮಾಡಿದ್ದು ಆತ್ಮವಿದ್ದು ಭಗವಂತನ ಅರಿವು ಬರಲಿಲ್ಲ. ಇದನ್ನು ಹೇಳುವ ನಾರದ ಭಗವದ ಪರೋಕ್ಷ ಜ್ಞಾನಿ ಹೇಳುವಂತಿದ್ದ. ಯಾವ ಪ್ರಮಾಣದಲ್ಲಿ ಈ ಗ್ರಂಥಗಳ ಮೂಲಕ ಭಗವಂತನ ಅರಿವು ನಾನು ಬೆಳೆಸಿಕೊಳ್ಬೇಕಿತ್ತೋ ಅಂತ ಭಗವತ್ಪ್ರಜ್ಞೆಯೇ ಬರಲಿಲ್ಲ. ಎಲ್ಲ ಪುಸ್ತಕವನ್ನು ಓದಿದ್ದೇನೆ. ಸೊ ಮೈ ಸ್ಕಾಲರ್ಶಿಪ್ ಈಸ್ ಬುಕ್ಕಿಶ್ ಅಂತ ಹೇಳಿದ್ದೆ. ಮಂತ್ರವಿದೆ ಶಬ್ದಗಳು ತಿಳ್ಕೊಂಡಿದ್ದೇನೆ, ಆ ಶಬ್ದಕ್ಕೆ ಲೆಕ್ಸಿಕಲ್ ಮೀನಿಂಗ್ ತಿಳ್ಕೊಂಡಿದ್ದೇನೆ ಅಷ್ಟೇ. ನಾನು ಬಂದಿದ್ದು ಭಗವಂತನ ಅರಿವು ಬರಲೇ ಇಲ್ಲ. ನನಗೆ ಇಷ್ಟು ಓದಿದ್ದೆ ಇಡೀ ವೇದ ಓದಿ ಭಗವಂತನ ಪ್ರಜ್ಞೆ ಜಾಗೃತವಾಗಲಿಲ್ಲ. ದೇವಮೇ ಭಗವತ್ ಶೇಷ್ಠ, ನಿಮ್ಮಂಥವರು ಜ್ಞಾನಿಗಳು ದೊಡ್ಡವರು ಹೇಳುವುದು ಕೇಳಿದ್ದೇನೆ. ಏನು ಸರತಿ ಯೋಗ ಆತ್ಮವಿದು, ಆತ್ಮಜ್ಞಾನಿ ಮಾತ್ರ ದುಃಖವನ್ನು ದಾಟಿ ಸುಖಮಯವಾದಂತಹ ಸ್ಥಾನವನ್ನು ಪಡಿತಾನೆ ಅಂತ ನನಗೆ ಭಾಗ್ಯ ಇಲ್ಲ. ಯಾಕೆಂದ್ರೆ ನಾನು ಆತ್ಮಜ್ಞಾನಿ ಆಗಲೇ ಇಲ್ಲ ಇಷ್ಟು ಗ್ರಂಥಗಳನ್ನು ಓದಿದ್ದು ವ್ಯರ್ಥ ಇಲ್ಲ ನಾನು ಓದಿ. ಆದ್ದರಿಂದ ಏನ್ ಮಾಡಬೇಕು ನೀವು ತಮ್ಮ ಸೋಹಂ ಭಗವಹ ಶೋಚಾಮಿ, ನಾನು ಇಷ್ಟು ಓದಿ ದುಃಖ ಪಡ್ತಾ ಇದ್ದೇನೆ. ಗ್ರಂಥ ಇದ್ದಲ್ಲ ಓದು, ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಶಬ್ದ ಭಗವತ್ ಪರವಾಗಿ ಕಾಣ್ತಾ ಇಲ್ವಲ್ಲ ನನಗೆ, ಎಲ್ಲ ಲೌಕಿಕ ಅರ್ಥದಲ್ಲೇ ನಿಂತು ಬಿಟ್ಟೆಲ್ಲ ನಾನು. ಸೋಹಂ ಭಗವಹ ಶೋಚಾಮಿ, ನಾನು ಓದಿ ದುಃಖ ಪಡ್ತಾ ಇದ್ದೇನೆ. ನನ್ನ ಅಧ್ಯಯನ ಸಾರ್ಥಕ ಆಗಲಿಲ್ಲ, ನನಗೆ ಅದರ ಅಂತರಂಗ ಸ್ಪರ್ಶ ಆಗಲಿಲ್ಲ, ಬರೇ ಬುಕ್ಕಿಶ್ ಆಗಿ ಕೂತ್ಬಿಟ್ಟೆ ನಾನು. ಮೈ ಸ್ಕಾಲರ್ಶಿಪ್ ಇಸ್ ಮೇಲ್ ಬುಕ್ಕಿಶ್. ದುಃಖ ಆಗ್ತಾ ಇದೆ ನನಗೆ, ನನ್ನ ಓದಿನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ, ನನಗೆ ಹೇಸಿಗೆ ಆಗ್ತಾ ಇದೆ. ಶೋಕಸ್ಯ ಪಾರಂತಾರೆ ಅದನ್ನು ನಾನು ಪ್ರಾರ್ಥನೆ ಮಾಡಿಕೊಳ್ಳುವುದು. ನಾನು ಓದಿದ್ದೆಲ್ಲ ಸಾರ್ಥಕ ಆಗಬೇಕಾದ್ರೆ ನೀವು ಅದನ್ನೆಲ್ಲ ಭಗವತ್ಪರವಾಗಿ ನನಗೆ ತಿಳಿಸಿ ಹೇಳಿ ಓದಿಗೆ ಹೊಸ ಆಯಾಮ ಕೊಡುವುದು. ತಮ್ಮ ಭಗವಾನ್ ಶೋಕಸ್ಯ ಪಾರಂತಾರೆ ಓದಿನಿಂದ ದುಃಖ ಪರಿಹಾರ ಆಗುತ್ತೆ ಅಂತ ಗೊತ್ತಾಗಿದೆ ನನಗೆ. ಯಾಕೆಂದ್ರೆ ಓದಿಯು ಉಪಯೋಗ ಆಗಬೇಕಲ್ಲ, ಓದಿ ಅದರ ಮರ್ಮ ತಿಳಿಯುವ ಆಗಲಿಲ್ಲಲ್ಲ, ಏನು ತಲೆಗಳು ಹೋಗಲಿಲ್ಲ, ಬರೀ ಭಾರವಾಗುತ್ತಿದೆ. ಅನಿಯಾದಿಯೋತ್ತ ಭಾರತಕ್ಕೆ ಆಸೆ ವೇದದ ಅರ್ಥ ತಿಳಿಯದೆ ವೇದವನ್ನು ಹುಡುಕೊಳ್ಳುವುದು ತಲೆಯಲ್ಲಿ ಇಟ್ಟುಕೊಳ್ಳೋದು ಹೇಗೆ ಅಂದ್ರೆ ಕಟ್ಟಿಗೆಯ ಮಕ್ಕಳು ತಲೆಯಲ್ಲಿ ಇಟ್ಟುಕೊಂಡು ಅರ್ಥ ಗೊತ್ತಿಲ್ಲ ಬರೀ ವೇದ ಬಾಯಿ ಮಾಡಿ ಬರುತ್ತೆ. ಹಾರಹ ತಲೆಯಲ್ಲಿ ಕಟ್ಟಿಗೆಯ ಹೊರೆ ಹೊತ್ಕೊಂಡಾಗ ಅದು ಭಾರ ಅದು ಅದಕ್ಕೆ ಕಟ್ಟಿಗೆ ಕಟ್ಟಿಗೆ ಹೊರೆ ಯಾಕೆ ಹೊತ್ಕೊಳ್ಳೋದು ಕಾಡಿನಲ್ಲಿ ಕಡಿದು ತಲೆ ಹೊತ್ಕೊಂಡು ಮನೆ ಬಂದು ಅಡಿಗೆ ಮಾಡಿ ಊಟ ಮಾಡ್ತೀವಿ ತಲೆಯಲ್ಲಿ ಹೊತ್ಕೊಂಡ್ರೆ ಹಾಗೆ ಅರ್ಥ ತಿಳ್ಕೊಳ್ಳದೆ ವೇದವನ್ನು ಓದಿ ಇವತ್ತು ತಲೆಯಲ್ಲಿ ಕಟ್ಟಿಗೆ ಹೊತ್ಕೊಂಡ ಹಾಗೆ ಇದು ಯುಟಿಲೈಸೇಷನ್ ಇಲ್ಲ. ಕಟ್ಟಿಗೆ ಉಪಯೋಗ ಆಗಿಲ್ಲ, ಅಡಿಗೆ ಮಾಡಿ ಊಟ ಮಾಡಲಿಲ್ಲ, ಅದನ್ನು ಅಡಿಗೆ ಮಾಡಿ ಊಟ ಮಾಡಬೇಕು ಅಂದ್ರೆ ಸಾರ ಸರಿಯಿದೆ ಆಗ ಸಾರ್ಥಕ ಸಾರ ಸರಿಯಿಲ್ಲ. ಬೇರೆ ವೇದ ಓದಿದೆ ನನ್ನ ದುಃಖದ ಆರಂಭಾರೆ ನಾನು ಈ ದುಃಖದಲ್ಲೇ ಉದಾಹರಣ ದುಃಖದ ಸಮುದ್ರದಲ್ಲಿ ಇದ್ದಾ ಇದ್ದೇನೆ ನನ್ನನ್ನು ದಯವಿಟ್ಟು ದಡ ಹಾಯಿಸಿ ನನ್ನನ್ನು ಈ ದುಃಖದ ಸಾಗರದ ಆಚೆ ದರ ಕರ್ಕೊಂಡೋಗ್ಬಿಡ್ಬೇಕು. ಯಾವಾಗಾದ್ರೆ ವೇದದ ಸಮುದ್ರವನ್ನ ದಾಟಿ ದುಃಖದ ಸಮುದ್ರ ದಾಟುವುದು ವೇದ ಸಮುದ್ರ ದಾಟುವುದು ಅಂದ್ರೆ ಏನು ವೇದದ ನಿಜವಾದ ಅಂತರದ ಅರ್ಥವನ್ನು ತಿಳಿದಾಗ ವೇದವನ್ನು ನಾವು ಈಜಿ ದಾಟಿ ವೇದದಲ್ಲಿ ಪಕ್ಕದ ವೇದದಲ್ಲಿ ಪಾರ್ಗತ ಅಡ್ಡೆಲ್ಲ ಅಡಿ ತನಕ ಹೋಗಿ ತಳ ಸ್ಪರ್ಶ ಮಾಡಿ ಮುಕ್ತು ರಕ್ತಗಳನ್ನು ಹೆಕ್ಕಿ ತರಬೇಕು. ವೇದ ವೇದದ ತಳ ತಳದಲ್ಲಿರ್ತಕ್ಕ ಅನರ್ಥ ರಕ್ತಗಳನ್ನು ಹೆಕ್ಕಿ ತರಬೇಕು. ನಾನು ಹೋಗಿ ತರಲಿಕ್ಕಾಗಿಲ್ಲ, ನೀವು ನನಗೆ ಕರ್ಕೊಂಡು ಹೋಗಿ ಅನುಭವಿಸಿ ಧೈರ್ಯ ಕಲಿಸಿಕೊಳ್ಳಬೇಕು ಕಳುಹಿಸಬೇಕು. ಕೊಡುಗೆ ಅವನು ಹೆಚ್ಚು ಮೇಲೆ ಬರುತ್ತೆ ನನಗೆ ಉಸಿರಾಡದೆ ಶ್ವಾಸ ಕಟ್ಟಿ ಮೇಲೆ ಬಂದು ಉಸಿರಾಡುತ್ತೆ. ನೀವು ನನಗೆ ಮಾಡಿ ನನ್ನ ಈ ದುಃಖದ ಕಲ್ಲುಗಳಿಂದ ಪಾರು ಮಾಡಿ ಪ್ರಾರ್ಥಿಸಿಕೊಳ್ತಾರೆ. ಬಹಳ ರುಚಿಕವಾದಂತಹ ಡೈಲಾಗು ವಿಷಯಗಳು ನೋಡಿ. ನಾವು ಎಷ್ಟು ಎಲ್ಲ ಶಾಸ್ತ್ರಗಳನ್ನ ಓದಿದ್ದೇನೆ, ನಿಮ್ ಪ್ರಾಯ ಸಬ್ಜೆಕ್ಟ್ ಬಾಕಿ ಇಲ್ಲ ಹೇಳಿ ಇಷ್ಟಾಗಿಯೂ ನಮ್ಮದೇ ಮುಖ್ಯ ಅಂದ್ರೆ ಒಂದೊಂದು ಮಾತನ್ನು ಓದುವಾಗಲೂ ಏನಾಗ್ಬೇಕು ಅವರಿಗೆ ಅಂದ್ರೆ ಈಗ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಪಿತೃಯ ಪಿತೃಯ ಅನ್ನೋದು ಪಿತೃವಿದ್ಯೆಯಾಗಿ ನಡೀತಾ ಇದೆ. ರಾಶಿ ಅನ್ನೋದು ಬರೀ ಮ್ಯಾಥಮೆಟಿಕ್ಸ್ ಆಗಿ ನಡೀತಾ ಇದೆ. ದೈವ ಅಂದ್ರೆ ದೇವತೆಗಳ ಸೈನ್ಸ್ ಆಗಿ ದೇವ ಮೀಮಾಂಸ ಡಿವೈನ್ ಸೈನ್ಸ್ ಆಗಿ ನಿಜವಾಗಿ ಎಲ್ಲವೂ ಭಗವಂತರು ನಾವು ಮಾತಾಡ ಆ ನೆಲೆಗೆ ನನ್ನನ್ನು ಕೊಡ್ತೀವಿ. ಯಾವ ಗ್ರಂಥ ನೋಡಿದರು, ಯಾವ ಶಬ್ದ ಓದಿದರು, ಯಾವ ಅಕ್ಷರ ನೋಡಿದರು ಅದು ಭಗವಂತನ ನಾಮವಾಗಿ ಕಾಣುವಂತ ಆ ನೆಲೆಗೆ ಅದು ಆನಂದಮಯವಾದ ಸ್ಥಿತಿ. ಎಲ್ಲ ಲೌಕಿಕ ವಿಷಯಗಳನ್ನೇ ಈ ಗ್ರಂಥದಲ್ಲಿ ತಿಳಿಯುವುದಂತ ಸುಖ ಕೊಡುವಂತಹದ್ದಲ್ಲ, ಮತ್ತಷ್ಟು ದುಃಖವನ್ನು ಹೆಚ್ಚಿಸುವಂತ ಎಲ್ಲವೂ ಭಗವಂತಮಯವಾದ ಯಾವ ಶಬ್ದ ಕೇಳಿದರೂ ಭಗವಂತನ ನಾಮವಾಗಿ ಕಾಣುವ ಶರತ್ ಕುಮಾರ್ ಅವರು ಕೊಡುವ ಉತ್ತರ ನಾಮೈವ ಇದು. ಏನಪ್ಪಾ ಏನ್ ಕಷ್ಟ ಇಲ್ಲ, ನೀನು ಈ ತರದ ಓದಿದ್ದೆಲ್ಲ ಲಿಸ್ಟ್ ಹೇಳಿದೆಯಲ್ಲ ಅದೆಲ್ಲವೂ ದೇವರ ನಾಮ ಅಷ್ಟೇ ಹೇಳೇನೋ ಅದೇನೇನೋ ಬೇರೆ ಬೇರೆ ವಿಷಯ ಹೇಳಿದೆ ಅಲ್ಲ ಬೇರೆ ಬೇರೆ ವಿಷಯ ಅಲ್ಲ ನಾಮೈವ ಇದು ಎಲ್ಲವೂ ದೇವರ ನಾಮ ಅಂತ ತಿಳ್ಕೊಂಡ್ಬಿಟ್ರೆ ಹೊಸ ಅದನ್ನು ದೇವರ ನಾಮವಾಗಿ ಒಂದೊಂದನ್ನು ಭಗವಂತನ ಮಾತ್ರ ಒಂದೊಂದನ್ನು ನಾಮವಾಗಿ ಒಂದೊಂದು ಅಕ್ಷರವನ್ನು ಭಗವಂತನ ಸಮನ್ವಯ ಮಾಡು ನಾಮೈವ ಇದು ಅದು ದೇವರ ನಾಮ ಹೇಳ್ತಾರೆ. ಮತ್ತು ನಾಮಾಭಿಮಾನಿ ಅದು ಉಪಾಸನೆ ಮಾಡಬೇಕು ದೇವರ ಅದನ್ನು ಮುಂದೆ ಹೇಳ್ತಾರೆ. ನಾಳೆ ಬೆಳಿಗ್ಗೆ ಅದನ್ನ ಸೇರಿದಾಗ ನೋಡೋಣ. ನಾನು ಇವತ್ತು ಮಾಡ್ಲಿಕ್ಕೆ ಆಗುತ್ತೆ ಇದು ಅಂತ ಅದನ್ನು ನೋಡ್ಲಿಕ್ಕಾಗದಲ್ಲಿ ನಮಗೆ ಪ್ರೀತ ಮುಂದೆ ಹೇಳಿಕೊಂಡ್ಬಿಟ್ಟಿತ್ತು. ಕೂಡ ಅವರು ಕ್ಯಾನ್ಸಲ್ ಮಾಡೋ ಆಚಾರ್ಯ ಯಾಕೆ ನಾಳೆ ಅಷ್ಟೊತ್ತಾದ್ರೂ ಬೆನ್ನೋವು ಮರಿಯುತ್ತಾರೆ ಮತ್ತೆ ಬೆನ್ನೋವು ಇದ್ದೇ ಇರುತ್ತೆ ಕೂಡ ಆದ್ರೂ ಇಲ್ಲ ಅಂದ್ರೆ ಅಷ್ಟೊತ್ತು ನಾವು ಬೆನ್ನೋವು ಮರೆತಿರ್ಬೋದಲ್ಲ ಇಲ್ಲ ಹೇಳ್ತೀನಿ ನಿಜವಾಗಿ ಬಂತು ಈಗ ಮತ್ತೆ ಬೆನ್ನಿಗೆ ಬಂದೆ ಇಷ್ಟೊತ್ತಿಗೆ ಬೆನ್ನಾಗಿ ಕೂತಿದ್ದೆ ಬೆನ್ನಿಗೆ ಈಗ ಮತ್ತೆ ಬೆನ್ನಿಗೆ ಬಂದೆ ಬೆನ್ನು ಇದೆ ಅನ್ನೋದು ಈಗ ಗೊತ್ತಾಗಬೇಕು ಅವರಿಗೆ ಬೆನ್ನು ಅಂತಿದೆ ಅದಕ್ಕೆ ನೋವು ಅಂತಿದೆ ಯಾವುದು ಗೊತ್ತಿಲ್ಲ ಯಾಕೆಂದ್ರೆ ಶರತ್ ಕುಮಾರ್ನ ಜೊತೆಗೆ ಭಗವಂತನಿಗೆ ನಾವೆಲ್ಲ ಮತ್ತೆ ಕೆಲವೊಂದು ನಾರದರ ಜೊತೆಗೆ ಇಬ್ಬರು ಪ್ರತ್ಯಕ್ಕೆ ಬಂದೆವು ಬಂದಾಗ ಬೆನ್ನು ಆದರೂ ಅದು ಏನು ತೊಂದರೆ ಕೊಡಲಿಲ್ಲ ಸಾಯಂಕಾಲ ಹೇಳಿದ್ದಾರೆ ಬೇಡ ಅಂತ ಹೇಳಿದ್ದಾರೆ ಅದು ಆಯ್ತು ಅದು ಬೆಳಿಗ್ಗೆ ಏಳಾದ್ರೂ ಪ್ರಾರಂಭ ಆಗಿದೆ